ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಯಾಂತ್ರೀಕರಣ ಅನುಭವ, ಈ ಕುರಿತು ಶಿರಸಿ ತಾಲೂಕಿನ ಉಂಚಳ್ಳಿಯ ದತ್ತಗುರು ಆರ್ ಹೆಗಡೆ ಅವರೊಂದಿಗಿನ ಸಂದರ್ಶನ. ದತ್ತಗುರು ಹೆಗಡೆಯವರೇ ನಮಸ್ಕಾರ. ಹಾಂ ನಮಸ್ಕಾರ ಸರ್. ನಿಮ್ಮ ತೋಟದಲ್ಲಿ ಇವತ್ತು ನಾವಿದ್ದೇವೆ, ನಿಮ್ಮ ಕೈಯಲ್ಲಿ ಫೈಬರ್ ದೋಟಿಯು ಕೂಡ ಇದೆ. ನಾನು ಒಂದು ಪ್ರಯತ್ನ ಮಾಡಿ ನೋಡುವ ಅಂತ ಇದ್ದೀನಿ, ಅಡಿಕೆಯನ್ನು ಕೊಯ್ಲು ಮಾಡಿದರೆ ಹೇಗೆ ಅಂತ. ಹೇಗೆ ಈಗ ನಮ್ಮ ಕೈಯಲ್ಲೂ ಕೂಡ ಸಾಧ್ಯ ಉಂಟಾ ಇದು? ಈಗ ಎಲ್ಲ ಒಂದು ಇದಕ್ಕೂ ವಿದ್ಯಾಭ್ಯಾಸ ಬೇಕು ಅಂತ ಇರ್ತದೆ. ಯಾವುದೇ ನಾವು ವೃತ್ತಿ ಮಾಡ್ಲಿಕ್ಕೆ ಹೋಗಲಿ, ಜಾಬ್ ಮಾಡ್ಲಿಕ್ಕೆ ಹೋಗಲಿ, ಆದರೆ ಕೃಷಿಗೆ ಹಾಗೇನಿಲ್ಲ. ಸಾಮರ್ಥ್ಯ ಒಂದು ಇದ್ರೆ ಸಾಕು, ಮಾಡಬೇಕಂತ ಹುಮ್ಮಸ್ ಇದ್ರೆ ಸಾಕು, ಕೃಷಿ ಮಾಡಬಹುದು. ಯಾವ ವಿದ್ಯೆ ಅವಶ್ಯಕತೆ ಇಲ್ಲ, ಮತ್ತು ಈ ವಿದ್ಯೆಯನ್ನು ಯಾರಿಗೂ ಕದಲಿಕ್ಕೂ ಆಗೋದಿಲ್ಲ. ಅಂಥ ಅದ್ಭುತವಾದ ವಿದ್ಯೆ ವ್ಯವಸಾಯ, ಕೃಷಿ. ಆ ಕೃಷಿಯನ್ನು ಯಾರೂ ಮಾಡಬಹುದು, ಸ್ವಂತ ಪರಿಶ್ರಮ ಮತ್ತು ಆಸಕ್ತಿ ಬೇಕು. ಈಗ ಸ್ವಂತ ಶ್ರಮ ಒಂದು ಅನುಭವದ ಜೊತೆ ಜೊತೆಗೆ ಇದು ಹೊಸ್ತನ್ನು ಕಲಿಯುವಂಥ ಒಂದು ಆಸಕ್ತಿಯು ಕೂಡ ಬೇಕು ಅಂತ ಹೇಳಿದರೆ, ಈಗ ಈ ಕಾರ್ಬನ್ ಫೈಬರ್ ದೋಟಿಯ ಒಂದು ವಿಶೇಷತೆ ಏನು? ನಮ್ಮ ಸಾಂಪ್ರದಾಯಿಕ ಈ ಬಿದಿರಿನ ಒಂದು ದೋಟಿಯನ್ನು ಉಪಯೋಗಿಸ್ತಾ ಇದ್ವಲ್ಲ ಮೊದಲೆಲ್ಲ, ಅದಕ್ಕೆ ಹೋಲಿಕೆ ಮಾಡಿದರೆ ಇದರ ಒಂದು ಅನುಕೂಲತೆ ಏನು, ಏನೇನು ಸಮಸ್ಯೆಗಳಿವೆ ಇದರಲ್ಲಿ? ಈಗ ನೀವು ಹೇಳಿದಾಗೆ ಬಿದಿರಿನ ದೋಟಿನ ನಾನೂ ಮಾಡ್ಕೊಳ್ತಿದ್ದೆ. ಈಗ 10 ಫುಟಿಂದು 20 ಫುಟಿಂದು ಹಿಂಗೆ ಮಾಡಿದೆ. ಆದರೆ ಅಡಿಕೆ ಮರ ದಿನ ದಿನಕ್ಕೂ ಬೆಳೀತಾ ಹೋಗ್ತದೆ, ತೆಂಗಿನ ಮರ ಎತ್ತರ ಆಗ್ತಾ ಹೋಗ್ತದೆ. ಆಮೇಲೆ ಆವಾಗಿನ ಪ್ರಯೋಗ ಬಿದಿರಿಂದ ಅಲ್ಯೂಮಿನಿಯಂ ದೋಟಿ ಬಂತು. ಅಲ್ಯೂಮಿನಿಯಂ ಹಂಗೆ 10, 20, 30 ಫುಟ್ ಎಲ್ಲ ಮಾಡಿದೆ. ಆದರೆ ಅವೆಲ್ಲ ಸಿಕ್ಕಾಪಟ್ಟೆ ಶಕ್ತಿ ಬೇಕು, ವಜ್ರ ಇರ್ತಿದ್ವು, ಮತ್ತು ಹಾಳಾಗೋದು, ಒಟ್ಟು ಜೀವಕ್ಕೆ ತ್ರಾಸಾಗ್ತಿತ್ತು ಅದು. ಆದರೆ ಫೈಬರ್ ದೋಟಿ ಬಂದಮೇಲೆ ಬಹಳ ಉಪಕಾರಿಯಾಗಿದೆ, ಅದನ್ನು ಕಂಡಿಡಿದವನಿಗೆ ಕೃತಜ್ಞತೆ ಹೇಳಲೇಬೇಕು ನಾವು. ಈಗ ಅದು 80 ಫುಟಿನ ತನಕ ಎತ್ತರದವರಿಗೆ ನಾವು ವಿಸ್ತರಣೆ ಮಾಡ್ಬೋದು ಆ ದೋಟಿ. ಅಗ್ದಿ ಹಗುರ ತಾಳಿಕೆ ಮತ್ತು ಬಾಳಿಕೆ ಇದೆ. ಸ್ವಲ್ಪ ಕೊಂಚ ದರದಲ್ಲಿ ಏರಿದೆ, ಅಂದರೆ ಸಾಧಾರಣ ವ್ಯಕ್ತಿಗೆ ಅದನ್ನ ಕೊಂಡ್ಕೊಳ್ಳೋದು ಬಹಳ ಕಷ್ಟ. ಅದು ಈ 70,000-80,000 ರೂಪಾಯಿ ಬೀಳ್ತದೆ. ಆದರೆ ಸರ್ಕಾರದಿಂದ ಈಗ ಬಡ ರೈತನಿಗೆ ಉಪಯೋಗ ಆಗಲಿ ಅಂತ ಸಬ್ಸಿಡಿನೂ ಸಹಿತ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಉತ್ತಮ ದರ್ಜೆದು ನಾವು ಎಲ್ಲ ಸಾಧಾರಣ ರೈತನು ಈಗ ಕೊಂಡ್ಕೊಳ್ಬಹುದು. ಏನ್ ಸಾಮಾನ್ಯವಾಗಿ ಹೇಳುವಂಥದ್ದು 1 ಅಡಿ ಉದ್ದ ಇದ್ರೆ 1,000 ರೂಪಾಯಿ ಅಂತ. ಹಾಂ ಹಾಂ ಹೌದು, ಅದೇ ಲೆಕ್ಕಾಚಾರದ ಮೇಲೆ. ಆದರೆ ನಮ್ಮ ತಾಳಿಕೆನೂ ಬರ್ತದೆ, ಬಾಳಿಕೆನೂ ಬರ್ತದೆ ಅದು. ಹಾಂ, ನೀವು ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಈ ಒಂದು ಕಾರ್ಬನ್ ಫೈಬರ್ ದೋಟಿಯನ್ನು ಬಳಕೆ ಮಾಡ್ತಾ ಇದ್ರಿ, ಏನೇನು ಅನುಕೂಲತೆ ಇದೆ ಮತ್ತು ಇದನ್ನು ಬಳಕೆ ಮಾಡುವಾಗ ಏನನ್ನು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ? ಹಾಂ, ಈಗ ಬಳಕೆ ಮಾಡುವುದಾದ್ರೆ ಅದನ್ನ ತೀರ ಹಗುರವಾದ್ದು, ಆದರೆ ಕರೆಂಟ್ ಲೈನ್ ಅಂತ ಇದ್ದಲ್ಲಿ ಅದನ್ನು ಬಹಳ ನಾವು ಹುಷಾರಿಬೇಕು. ಕರೆಂಟ್ ಲೈನ್ ಇದು ಫೈಬರ್ ಅಲ್ಯೂಮಿನಿಯಂ ಆಗಿರೋದ್ರಿಂದ ಅವನಿಗೆ ಶಾಕ್ ಹೊಡೆಯೋ ಚಾನ್ಸ್ ಇದೆ. ಹಾಗಾಗಿ ಕರೆಂಟ್ ಲೈನ್ ಇದ್ದಲ್ಲಿ ಮಾತ್ರ ಅದನ್ನು ಭಾಗಿಸಿಕೊಂಡು ಗಿಡ್ಡ ಮಾಡಿಕೊಂಡೇ ತಗೊಳ್ಬೇಕಾಗ್ತದೆ. ಮತ್ತು ತೀರಾ ಹಗುರದಿಂದ ನಮಗೆ ಒಂದು ಬಂದಿಗೆ ತಗೊಂಡು ಹೋಗ್ಬೋದು. ತೋಟದಲ್ಲಿ ಎಷ್ಟು ಬೇಕಾದ್ರೂ ಗಿಡ್ಡ ಮಾಡ್ಕೊಳ್ಬಹುದು, ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೊಳ್ಬಹುದು. ಹಾಗಾಗಿ ಅಡ್ಜಸ್ಟ್ ಒರಿಜಿನಲ್ ಉದ್ದ ಇರೋದು 6 ಫೀಟು. ಹೌದು, 6 ಫೀಟು. ಅದು 6 ಫೂಟಿಂದ 80 ಫೂಟಿನ ತನಕ ಅದನ್ನು ಬೆಳೆಸಬಹುದು. ಹಾಂ, ಎಷ್ಟು ಬೇಕಾದ್ರೂ ಗಿಡ್ಡ ಮಾಡ್ಕೊಳ್ಬಹುದು. ಹಾಂ ಹೌದು, ಹಾಗಾಗಿ ಅದು ನಮಗೆ ಅತ್ಯಂತ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಕೆಲಸ ಮಾಡಬಹುದು ತೋಟದಲ್ಲಿ. ಈಗ ಹೆಚ್ಚು ಎತ್ತರ, ಈಗ 70-80 ಫೀಟ್ ಉದ್ದಕ್ಕೂವರೆಗೂ ಮಾಡಿದಾಗ ಅದು ಬಾಗ್ತದೆ ಅಂತ ಹೇಳ್ತಾರಲ್ಲ, ಬಳುಕ್ತದೆ ಅಂತ ಹೇಳಿ, ಅದಕ್ಕೆ ಏನು ಉತ್ತರ? ತೀರ ಉದ್ದಾದಾಗ ಬಳಕ ಸಹಜ ಅದು. ಆದರೆ ನಮ್ಮದು ನಾವು ಕೊನೆ ಕೊಯ್ಯೋರಿಗೆ ಅದ್ರ ಟ್ರಿಕ್ಸ್ ಎಲ್ಲ ಗೊತ್ತಿರಬೇಕು. ಯಾವ ಬದಿಗೆ ಬಾಗದಾಗ ನಾವು ಯಾವ ಬದಿಗೆ ಒಲೆ ಹಿಡ್ಕೊಳ್ಬೇಕು, ಅಥವಾ ಏಕದಮ್ ಎತ್ತರ ಆದ ಕಾಲ್ಗೆಲ್ ಸಹಿತ ಇಳ್ಕೊಳ್ಬೇಕು ಬ್ಯಾಲೆನ್ಸಿಗೆ. ಬ್ಯಾಲೆನ್ಸ್ ಮುಖ್ಯ ಅದಕ್ಕೆ. ಅದು ನಮಗೆ ಆ ಕೆಲಸ ಮಾಡ್ತಾ ಮಾಡ್ತಾ ಅನುಭವ ಆಗ್ತದೆ. ಹಾಗಾಗಿ ಅದನ್ನು ಬಲ್ಲವನಿಗೆ ಅದ್ರ ತಿಳಿದಿರ್ತದೆ ಅಷ್ಟೇ ಅಲ್ಲ. ಇದಕ್ಕೆ ನಿರ್ದಿಷ್ಟವಾಗಿ ಏನಾದರೂ ತರಬೇತಿ ಬೇಕಾಗ್ತದ? ತರಬೇತಿ ಸ್ವಲ್ಪ ಮಟ್ಟಿಗೆ ಬೇಕು. ಎಂತಕ್ಕಂದರೆ ಬರೇ ಕೊನೆ ಕೊಯ್ಯೋದೊಂದೇ ಅದ್ರ ಕೆಲಸ ಅಲ್ಲ, ಮದ್ದು ಹೊಡಲಿಕ್ಕೆ ಬರ್ತದೆ. ಮಳೆಗಾಲದಲ್ಲಿ ನಮ್ಮ ಅಡಿಕೆ ತೋಟಕ್ಕೆ ಕೊಳೆ ರೋಗ ಅಂತ ಬರ್ತದೆ, ಮತ್ತು ಈಗ ಎಲೆ ಚುಕ್ಕಿ ರೋಗ ಅಂತ ಬಂದಿದೆ. ಅದಕ್ಕೆಲ್ಲ ಸಂಪೂರ್ಣವಾಗಿ ಮದ್ದು ಹೊಡಿಲೇಬೇಕು. ಅದಕ್ಕೆ ಸ್ವಲ್ಪ ತರಬೇತಿ ಬೇಕಾಗ್ತದೆ. ಎಂತಕ್ಕಂದರೆ ಅದಕ್ಕೆ ಬರೇ ದೋಟಿ ಒಂದೇ ಅಲ್ಲ, ಅದಕ್ಕೆ ಔಷಧಿ ಸಿಂಪರಣೆಗೆ ಪಕ್ಕದಲ್ಲಿ ಒಂದು ತುದಿವರೆಗೂ ಒಂದು ವಾಯರ್ ಇರ್ತದೆ ಸೊಪ್ಪೂರಂದು. ಆ ವಾಯರ್ ಎಲ್ಲ ಬ್ಲಾಕ್ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟು ಏನಾದರೂ ಒಂದು ತಿಳ್ಕೊಂಡು ಬಿಡಬೇಕು. ಹಾಂ, ಹಾಗೆ ಮಾಹಿತಿ ಬೇಕು, ಅದಕ್ಕೆ ತರಬೇತಿನೂ ಬೇಕು. ಈ ಫೈಬರ್ ದೋಟಿಯಲ್ಲಿ ಅಡಿಕೆ ಗೊನೆ ಕೊಯ್ಯುವಾಗ ಏನೇನು ತೊಂದರೆಗಳು ಅಥವಾ ಏನೇನು ಸಮಸ್ಯೆಗಳು ಬರ್ತವೆ? ಒಂದನೇದಾಗಿ ತೋಟದಲ್ಲಿ ದೋಟಿ ತಗೋದಾಗ ಬಾಳೆ ಮರ ಇರ್ತದೆ, ಆ ಬಾಳೆ ಮರ ನಾವು ಹೆಡ್ಬಾಳೆ ಮಾಡ್ಕೊಳ್ತೇವೆ ಮಳೆಗಾಲದಲ್ಲಿ, ಮದ್ದು ಹೊಡಿಬೇಕಿದ್ರೆ ಹೆಡ್ಬಾಳೆ ಮಾಡಿದಾಗ ಹೆಡ ಕಡಿಮೆ ಇರ್ತದೆ, ದಾಟಿಸ್ಕೋಬಹುದು. ಬಹಳ ಬಾಳೆ ಇದ್ರೆ ನಾವು ಒಂದು ಮರದಿಂದ ಮತ್ತೊಂದು ಮರಿ ನಮಗೆ ದಾಟಿಸ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಉಂಟು. ಮತ್ತೆ ಎರಡನೇದಾಗಿ ಸಮಸ್ಯೆಗಳು ಬಹಳ ಉಂಟು, ಯಾಕಂದ್ರೆ ಕೊನೆ ಕೊಯ್ಯುವಾಗ ಮೈ ಮೇಲೆ ಬೀಳೋ ಚಾನ್ಸ್ ಇರ್ತದೆ ಕೊನೆ, ಅದು ನಾವು ಹುಷಾರಿಂದ ಜಾಗ್ರತೆಯಿಂದ ಇರಬೇಕು. ಆ ದೋಟಿ ಬಹಳ ಉದ್ದಿರೋದ್ರಿಂದ ನಾವು ಒಂದು 5 ಫೂಟ್ 6 ಫೂಟ್ ಅಂತರದಲ್ಲಿ ಇದ್ಕೊಂಡು ಕೊಯ್ಬಹುದು, ಮರದ ಏಕದಮ್ ಮರದ ಬುಡದಲ್ಲೇ ಹೋಗಿ ಕೊಯ್ಬೇಕಂತ ಇರೋದಿಲ್ಲ. ಮತ್ತೆ ಕೊನೆ ಒಂದು ಮೈ ಮೇಲೆ ಬೀಳೋದು. ಎರಡನೇದಾಗಿ ಆ ಕೊನೆಗೆ ತಾಗೆ ಸಿಂಗಾರ ಇರ್ತದೆ, ಆ ಸಿಂಗಾರಕ್ಕೆ ಒಂದು ಚೂರು ಟಚ್ ಆದರೆ ಆ ಸಿಂಗಾರ ಹಾಳಾಗ್ಬಿಡ್ತದೆ. ಹಾಗಾಗಿ ಅದು ಸ್ವಲ್ಪ ಕಣ್ಣು ಸರಿ ಇರಬೇಕು, ತೀರ ವಯಸ್ಸಾದವ್ರಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ, ದೂರದೃಷ್ಟಿ ಚೆನ್ನಾಗಿರ್ಬೇಕು, ಎಂತಕ್ಕಂದ್ರೆ ಸಿಂಗಾರಕ್ಕೂ ಕೊನೆಗೂ ಇರುವ ಡಿಸ್ಟೆನ್ಸ್ ಅವನಿಗೆ ಗೊತ್ತಿರಬೇಕು, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಕೊಯ್ಬೇಕು. ಈಗ ಕೊನೆ ಕೊಯ್ದ ನಂತರ ಅದು ಅದರಲ್ಲೇ ಈ ಫೈಬರ್ ದೋಟಿಯಲ್ಲೇ ಜಾರ್ಕೊಂಡು ಬರುವ ಸಾಧ್ಯತೆ ಇರ್ತದೆ? ಹೌದು, ಆ ಚಾನ್ಸು ಇರ್ತದೆ. ಫೈಬರ್ ದೋಟಿ ಕತ್ತಿ ಚಂದ್ರಾಕಾರದಲ್ಲಿ ಇರ್ತದೆ, ಅದಕ್ಕೇನಾದರೂ ಕೊನೆನೇ ಸಿಕ್ಕಾಕೋಬಿಟ್ರೆ ಅವಾಗ ಕೊನೆ ತಗೊಂಡು ಮುರಿಯೋ ಚಾನ್ಸು ಇರ್ತದೆ ದೋಟಿ. ಹೌದು, ಆ ನೆಲಕ್ಕೆ ಬೀಳ್ತದೆ. ಅದೆಲ್ಲ ನಾ ಹೇಳಿದ್ನಲ್ಲಿ ಹುಷಾರಿರ್ಬೇಕು, ಅದಕ್ಕೆ ಕಲ್ತವನೇ ಅಂದರೆ ನ್ಯಾಕ್ಬೇಕು, ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಈಗ ಇದೇ ದೋಟಿಯನ್ನು ಉಪಯೋಗಿಸಿಕೊಂಡು ಮದ್ದನ್ನು ಕೂಡ ಬಿಡಬಹುದು ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಹಾಂ, ಮದ್ದು ಸಿಂಪರಣೆ ಅಂದರೆ ನಾವು ಅಡಿಕೆ ತೋಟಕ್ಕೆ ತುತ್ತ ಸುಣ್ಣ ಹೊಡಿತೇವೆ ಒಂದೇದಾಗಿ. ಮತ್ತು ಈಗ ಎಲೆ ಚುಕ್ಕಿ ರೋಗ ಬಂದಿರೋದ್ರಿಂದ ಅದಕ್ಕೂ ಸಪ್ರೇಟ್ ಔಷಧಿ ಬರ್ತದೆ. ಅದಕ್ಕೆ ಹಿಂದೆಲ್ಲ ಮಿಷನ್ ಇರಲಿಲ್ಲ, ಆವಾಗ ಕೊಳೆ ಪಂಪ್ ಅಂತ ಇರ್ತಿತ್ತು, ಕೊಳೆ ಪಂಪನ್ನು ಹೊಡೆದು ಔಷಧಿ ಮೇಲೆ ಹೋಗ್ತಿತ್ತು. ಈಗ ಹಂಗಿಲ್ಲ, ಮಷಿನ್ಗಳು ಬಂದಿದೆ, ಸಣ್ಣ ಸಣ್ಣ ಪೆಟ್ರೋಲ್ ಪಂಪು, ಆಮೇಲೆ ವಿದ್ಯುತ್ ಅಳವಡಿತ ಬಂದಿದೆ, ಚಾರ್ಜರ್ ಬ್ಯಾಟ್ರಿ ಬಂದಿದೆ. ಹೀಗಾಗಿ ಅವ್ರ ಮೂಲಕವಾಗಿ ನಾವು ಸಿಂಪರಣೆ ಮಾಡಬಹುದು ಮದ್ದನ್ನು. ಮದ್ದು ಸಿಂಪರಣೆ ಮಾಡಬೇಕು ಸ್ವಲ್ಪ ಜನ ಜಾಸ್ತಿ ಬೇಕಾಗ್ತದೆ, ಎಂತಕ್ಕಂದ್ರೆ ನಾವು ವೈರ್ ಮುಖಾಂತರ ಹೋಗೋದಕ್ಕೆ ಆ ಬಾಲವನ್ನು ಅತ್ಲಾಗಿತ್ತ ಎಳ್ಲಿಕ್ಕೆ ಒಬ್ಬರು ಬೇಕು, ಮದ್ದು ಕರಳಿಕ್ಕೆ ಒಬ್ಬರು ಬೇಕು, ಹೀಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಬೇಕು. ಈ ಕೊನೆ ಕೊಯ್ದಕ್ಕಿಂತ ಮದ್ದು ಹೊಡೆದು ಶ್ರಮ ಜಾಸ್ತಿ, ಶ್ರಮ ಅದಕ್ಕೆ ಜಾಸ್ತಿ, ಎಂತಕ್ಕಂದ್ರೆ ಆ ವಾಯರ್ ವೇಟ್ ಇರ್ತದೆ, ಆ ಮದ್ದು ಅದು ತುದಿ ತನಕ ಹೋಗಬೇಕಲ್ಲ ಅಡಿಕೆ ಮರದವರಿಗೆ, ಅಷ್ಟು ಭಾರವನ್ನು ನಾವು ಹೊತ್ಕೊಳ್ಬೇಕು, ಆ ದೋಟಿನೂ ಹೊತ್ಕೊಳ್ಬೇಕಾಗ್ತದೆ. ಹೀಗಾಗಿ ಅದು ಅತ್ಯಂತ ಶ್ರಮದಾಯಕ ಅದು. ಮತ್ತು ಮಳೆಗಾಲದಲ್ಲಿ ಆ ಕೆಲಸ ಈಗ ಗಟ್ಟಿ ಇರುವುದಿಲ್ಲ ನೆಲ, ನಾವು ಎಲ್ಲರೂ ಜಾರು ಬೀಳೋ ಚಾನ್ಸ್ ಇರ್ತದೆ ಕಾಲುಗಲ್ಲಿ, ಈಗೆಲ್ಲ ಇರ್ತದೆ ಅದು. ಈಗ ಫೈಬರ್ ದೋಟಿಯಿಂದ ಅಡಿಕೆ ಗೊನೆ ಕೊಯ್ಯುವುದರಿಂದಾಗಿ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ? ಒಂದನೇದಾಗಿ ನಾವು ಜನರು ಹುಡುಕು ಕೆಲಸ ತಪ್ಪುತ್ತದೆ, ಈಗ ಅದು ಒಂದು ಶ್ರಮದಾಯಕ ಕೆಲಸ ಮರ ಹತ್ತದು, ಮತ್ತು ಮಾರಣಾಂತಿಕ ಕೆಲಸ, ಅದು ಜೀವ ಭಯ ಇರ್ತದೆ ಒಂದನೇದಾಗಿ. ಮತ್ತೊಂದು ಪಾಯಿಂಟ್ ಅಂದರೆ ಸಿಕ್ಕಾಪಟ್ಟೆ ದುಬಾರಿ, ಈಗ ಮರ ಹತ್ತುವನಿಗೆ 2,000 ರಿಂದ 2.5 ಸಾವಿರ ರೂಪಾಯಿ ಒಂದು ದಿನ ಕೊಡಬೇಕಾಗ್ತದೆ, ಮತ್ತು ಆ ಮರ ಹತ್ತುವ ಸಂಖ್ಯೆ ಕೊನೆಗೌಡ ಅಂತ ನಾವು ಏನು ಹೇಳ್ತೀವಿ ಅವ್ರ ಸಂಖ್ಯೆ ತೀರಾ ಕಡಿಮೆ ಇದೆ. ಅವ್ರು ಎಷ್ಟು ಜನ ಅಂತ ಹೋಗ್ತಾರೆ, ಅವ್ರ ಸಂಖ್ಯೆ ವಿರಳ ಆಗಿದ್ದಕ್ಕೆ ನಾವು ದೋಟಿ ಮೊರೆ ಹೋಗಬೇಕಾದ ಅನಿವಾರ್ಯ. ಆಮೇಲೀಗ ಯಾಂತ್ರೀಕರಣದ ಭಾಗವಾಗಿ ನೀವು ಕೈಗಾಡಿಯನ್ನು ಕೂಡ ಇಟ್ಟುಕೊಂಡಿದ್ರಿ, ಜೊತೆಗೆ ನಿಮ್ಮ ವ್ಯಾನ್ಗಳನ್ನು ಕೂಡ ತೋಟದ ಒಳಗಡೆ ಸಂಚಾರಕ್ಕಾಗಿ ತಗೊಂಡು ಹೋಗ್ತಾ ಇದ್ರಿ, ಇದರ ಬಳಕೆಯಿಂದ ಯಾವ ರೀತಿ ನಿಮ್ಗೆ ಉಪಯೋಗ ಆಗಿದೆ? ಹಾಂ, ಈಗ ನನ್ನ ಅಡಿಕೆ ತೋಟದಲ್ಲಿ ಮೇನ್ ಆಗಿ ರಸ್ತೆ ಮಾಡ್ಕೊಂಡಿದ್ದೇನೆ, ಟ್ರ್ಯಾಕ್ಟರ್ ಹೋಗಲಿಕ್ಕೆ ಮತ್ತು ನಮ್ಮ ಓಮಿನಿ ಹೋಗಲಿಕ್ಕೆ ಹಾಗೂ ಒಂದು ಪುಟ್ಟ ಕೈಗಾಡಿ ಇದೆ ಹೋಗಲಿಕ್ಕೆ. ಇದು ಕೂಲಿಕಾರರ ಒಂದು ಅನಿವಾರ್ಯತೆ ನನಗೆ, ಕೂಲಿಕಾರರು ಸಿಗುವುದಿಲ್ಲ, ಮತ್ತು ಕೂಲಿ ವೆಚ್ಚ ಅಪಾರ. ಈಗೊಂದು 10 ಕೂಲಿ ಸಂಖ್ಯೆ 1,000ಕ್ಕೂ ಮುಟ್ಬೋದು ಈಗ, ಆ ವ್ಯವಸ್ಥೆ ಇದೆ. ಹಾಗಾಗಿ ನಾವು ವಾಹನ ಯಂತ್ರೋಪಕರಣ ಮಾಡಿದರೆ ನಮಗೆ ಅದು ಉಳಿತದೆ, ಕೂಲಿಕಾರರ ಹಣವನ್ನು ನಾವು ನಮಗೆ ನಾವು ಉಳಿಸ್ಕೋಬಹುದು. ಆ ದೃಷ್ಟಿಯಿಂದ ಯಂತ್ರಗಳನ್ನು ನಾನು ಖರೀದಿ ಮಾಡಿದ್ದು. ಆಮೇಲೆ ಈಗ ತೋಟದಲ್ಲಿ ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಹಟ್ಟಿ ಗೊಬ್ಬರದ ಬಳಕೆ ಮಾಡುವಂತಹದ್ದಾಗ್ಬೋದು ಅಥವಾ ಮಣ್ಣಿನ ಒಂದು ನಿರ್ವಹಣೆ ಮಾಡುವಂತಹದ್ದಾಗ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡ್ತಾ ಇದ್ರಿ? ಈಗ ಒಂದು ಕಾಲದಲ್ಲಿ ನಮ್ಮದು ಜಮೀನೆಲ್ಲ ಗದ್ದೆ ಆಗಿತ್ತು, ಆಮೇಲೆ ತೋಟ ಮಾಡಿದ್ವಿ ನಾವು. ಅದು ಮಣ್ಣು ಗದ್ದೆ ಮಣ್ಣು ಯಾವಾಗಲೂ ಹೆಚ್ಚಾಗಿ ಸವಕಳಿ ಹೊಂದಿರ್ತದೆ, ಅದರ ಹೌದು ಅದರಲ್ಲಿ ಎಲ್ಲ ಅಂಶಗಳು ಹುಳಿ ಅಂಶ ಜಾಸ್ತಿ ಎಲ್ಲ ಬಳ್ಕೊಂಡು ಹೋಗಿರ್ತದೆ. ಹಾಗಾಗಿ ಪೋಷಕಾಂಶಗಳ ಕೊರತೆ ಆಗೋದು ಸಹಜ, ಹೊಸ ಮಣ್ಣು ಬೇಕಾಗ್ತದೆ. ನಾವು ಅಡಿಕೆ ಮರಕ್ಕೆ ವರ್ಷ ವರ್ಷ ಹೊಸ ಮಣ್ಣು ಕೊಡಲೇಬೇಕು, ಹೌದು, ಅಥವಾ ವರ್ಷ ಬಿಟ್ಟು ವರ್ಷ ಕೊಡಲೇಬೇಕು. ಮಣ್ಣೇ ಮೇನ್, ಅದಕ್ಕೆ ಗೊಬ್ಬರ ಒಂದು ವೇಳೆ ಕೊಡೋದಕ್ಕೆ ಲೇಟ್ ಆದರೂ ಮಣ್ಣು ಕೊಟ್ಟರೆ ಬಹಳ ಆ ಮಣ್ಣಲ್ಲಿರೋ ಅಂಶ ತಗೊಳ್ತದೆ ಅದು. ಮತ್ತು ನೀರು ಗೊಬ್ಬರ, ನಮ್ಮಲ್ಲಿ ನಾವು ಹೈನುಗಾರಿಕೆ ಇರೋದ್ರಿಂದ ಆಕಳು ಗೊಬ್ಬರ ಬೇಕಷ್ಟು ಆಗ್ತದೆ, ನಮ್ಮ ದೊಡ್ಡಿ ಗೊಬ್ಬರ. ಹಾಗಾಗಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಉಳಿದಂಥ ರಾಸಾಯನಿಕ ಕಾಂಪೋಸ್ಟ್ ಯಾವುದು ಬೇಡ ನಮಗೆ, ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಒಂದೇ ಸಾಕಾಗ್ತದೆ, ನಾವು ಎಲ್ಲ ತೋಟಕ್ಕೂ ಅದನ್ನೇ ಹಾಕ್ತೇವೆ. ಒಂದು ವರ್ಷದಲ್ಲಿ ಇಡೀ ತೋಟಕ್ಕೆ ಬರ್ತದೆ ಗೊಬ್ಬರ? ಹೌದು, ಇಡೀ ತೋಟಕ್ಕೆ ಬರ್ತದೆ. ಹಾಂ, ಅಷ್ಟು ಗೊಬ್ಬರ ಮಾಡಲೇಬೇಕು ನಾವು. ಸಾಗಾಟಕ್ಕೆ ವ್ಯಾನ್ ಬಳಕೆ ಮಾಡ್ತೇವೆ, ಟ್ರ್ಯಾಕ್ಟರ್ ಬಳಕೆ ಮಾಡ್ತೇವೆ. ಹಾಗಾಗಿ ಪ್ರತಿ ವರ್ಷ ಹಾಕಲೇಬೇಕು, ಯಾಕಂದ್ರೆ ಬೇರೆ ಯಾವುದೇ ಥರ ನಾವು ಗೊಬ್ಬರ ಬಳಸೋದಿಲ್ಲ. ಹಾಗಾಗಿ ದೊಡ್ಡಿ ಗೊಬ್ಬರ ನಾವು ಕೊಡಲೇಬೇಕು, ಕೊಡ್ತೀವಿ ಅದನ್ನ. ಆಮೇಲೆ ಈಗ ಈ ನೀರಿನ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ, ಎಷ್ಟು ನೀರು ಕೊಡಬೇಕು ಮತ್ತೆ ಬೇಸಿಗೆಯಲ್ಲೆಲ್ಲ ನೀರು ಕೊಡುವಂತ ವ್ಯವಸ್ಥೆ ಎಲ್ಲ ಹೇಗೆ? ಹಾ, ಈಗ ನಮ್ದು ಮಳೆಯಾಶ್ರಿತ ಜಮೀನಲ್ಲ, ನೀರಾವರಿ ಬೇಕೇ ಬೇಕು. ಎರಡು ಬೋರ್ವೆಲ್ ಇದೆ ನಮ್ದು, ಬೋರ್ವೆಲ್ ಮುಖಾಂತರ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ. ಎಲ್ಲ ಮರಕ್ಕೂ, ಪ್ರತಿ ಅಡಿಕೆ ಮರಕ್ಕೂ ಒಂದೊಂದು ಕೊಳವೆ ಡ್ರಿಪ್ಪು. ಡ್ರಿಪ್ನಿಂದಾಗಿ ಬಹುಶಃ 6 ತಿಂಗಳ ನೀರು ಕೊಟ್ಟರೆ ಸಾಕಾಗ್ತದೆ ನಮಗೆ. ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡೋದು, ಉಳಿದಂತೆ ಚಳಿಗಾಲದವರೆಗೆ ತಂಪಿರ್ತದೆ ತೋಟದಲ್ಲಿ. ಪ್ರತಿ ದಿವಸ ನೀರು ಕೊಡ್ತಿರೋ ಹೇಗೆ? ಹೌದು, ದಿನ ಪ್ರತಿ ದಿವಸ ಕೊಡ್ತೇವೆ. ಹಾ, ಒಂದೇ ಸಲ ಎಲ್ಲ ಮರಕ್ಕೂ ಕೊಡ್ಲಿಕ್ಕೆ ಆಗುದಿಲ್ಲ, ಪಾರ್ಟಿಷನ್ ಮಾಡ್ಕೊಳ್ತೇವೆ. ದಿನ ಪ್ರತಿ ದಿವಸ ಅಥವಾ 3 ದಿವಸಕ್ಕೆ ಒಂದ್ಸಲ ಪಾಳಿ ಬರ್ತದೆ. ಆದ್ರೆ ಬೇಸಿಗೆಯಲ್ಲಿ ನೀರು ಕೊಡೋದ್ರೆ ಆಗುದೇ ಇಲ್ಲ, ನೀರು ಕೊಡ್ಲೇಬೇಕು. ಎಷ್ಟು ಗಟ್ಟಿ ಬಿಡ್ಬೇಕು ನೀರು? ನೀರು ನಾವು ಬೋರ್ವೆಲ್ ಆಗಿದ್ದಕ್ಕೆ ಬೋರ್ವೆಲ್ನ ಒಂದು ಸಾಂದ್ರತೆ ಮೇಲೆ ಇರ್ತದೆ, 2 ಇಂಚ್ ನೀರು, 3 ಇಂಚ್ ನೀರು ಹಿಂಗಿರ್ತದೆ. ನಮ್ದು 2 ಬೋರ್ವೆಲ್ 2.5 ಇಂಚ್ ನೀರಿದೆ. ಒಂದು ಸಲ ಚಾಲು ಮಾಡಿದ್ರೆ ಒಂದು 800 ಗಿಡಕ್ಕೆ ಒಂದು ಸಲ ನೀರು ಹೋಗ್ತದೆ. ಹಾಗಾಗಿ ಒಂದೊಂದು ದಿವಸನೇ ನಾವು ಕೊಡ್ತೇವೆ ಪಾಳಿ ಪ್ರಕಾರ, ಒಂದೊಂದು ಇಡೀ ದಿವಸ ಚಾಲು ಮಾಡ್ತೇವೆ. ಈ ಒಂದು ಅಡಿಕೆ ಮರದ ಒಂದು ಬೇಡಿಕೆ ಎಷ್ಟು, ದಿವಸಕ್ಕೆ ಎಷ್ಟು ನೀರು ಬೇಕು ಅಂತ? ಹೆಚ್ಚಾಗಿ ಒಂದು 20 ಲೀಟರ್ ಅಂತೂ ನೀರು ಬೇಕು ಪ್ರತಿದಿನ. ಅದು ದಿನಕ್ಕಂತಲ್ಲ, ಅದು ತೇವಾಂಶ ಆರದ್ರೊಳಗೆ ಮತ್ತೆ ಕೊಡಬೇಕು ನಾವು. ತೇವಾಂಶ ಆರಬೇಕು, ಯಾವಾಗಲೂ ಆರದಂಗೆ ಕೊಡಬೇಕು. ತೇವಾಂಶ ಜಾಸ್ತಿ ಆದರೂ ರೋಗ ಬರ್ತದೆ ಮತ್ತೆ ಹಾಗೆ. ಇತ್ತೀಚಿನ ವರ್ಷಗಳಲ್ಲಿ ಈ ಕೊಳೆ ರೋಗ ಅಲ್ಲದೆ ಈ ಎಲೆ ಚುಕ್ಕಿ ರೋಗದು ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಕೇಳಿದ್ವಿ. ನಿಮ್ಮಲ್ಲಿ ಹೇಗುಂಟು ಪರಿಸ್ಥಿತಿ ಮತ್ತು ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಈಗ ನಮಗೂ ಬಂದಿದೆ, ಎಲ್ಲವರಿಗೂ ಹಿಂದೂ ಇತ್ತು, ಅದು ಈಗ ಸ್ವಲ್ಪ ಪ್ರಚಲಿತದಲ್ಲಿದೆ. ಯಾವುದು? ಎಲೆ ಚುಕ್ಕಿ ರೋಗ. ಅದು ಈಗ ಒಂದು ಹಂತದಲ್ಲಿದೆ ನಮ್ಮದು, ತೀರ ಅತಿರೇಕ ಏನು ಆಗಲಿಲ್ಲ. ಆದರೆ ನಾವು ವರ್ಷ ಔಷಧಿ ಹೊಡಿತೇವೆ. ಆ ರೋಗ ಬಂದ ಕ್ಷಣ ಅದಕ್ಕೆ ಸಪ್ರೇಟಾಗಿ TSS ಒಂದು ಔಷಧಿ ಸಿಗ್ತದೆ. ಆದರೆ ಅದು ಪದೇ ಪದೇ ಹೊಡಿಬೇಕು ಹೇಳ್ತಾರೆ. ಅದು ಸರಿಯಾಗಿ ಇನ್ನೂ ಅದಕ್ಕೆ ಅಂತ ಒಂದು ಔಷಧಿ ಕಂಡುಹಿಡಿದಿಲ್ಲ ಯಾರು. ಅದಕ್ಕೂ ಬರ್ತದೆ, ಇದಕ್ಕೂ ಬರ್ತದೆ ಹೇಳಿ ಒಂದು ಔಷಧಿ ಕೊಡ್ತಾರೆ, ಅದನ್ನು ಹೊಡಿತಾ ಇದ್ದೇವೆ. ಮತ್ತು ನಾವು ಕೊಳೆ ರೋಗಕ್ಕೆ ಬಳಸುವಂಥ ತುತ್ತ ಸುಣ್ಣನೂ ಅದಕ್ಕೆ ಪ್ರಯೋಗ ಮಾಡ್ತಾ ಇದ್ದೇವೆ. ಆದರೆ ಮಾರಣಾಂತಿಕವಾಗಿ ಏನಿಲ್ಲ, ಇದು ಒಂದು ಲಿಮಿಟ್ನಲ್ಲಿದೆ, ತೀರಾ ಅತಿರೇಕ ಆಗಲಿಲ್ಲ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಹಾಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ಕಾಳು ಮೆಣಸು ನಾವು ಪೊನ್ನಿಯೂರು ತಳಿಯನ್ನು ಹಾಕೊಂಡಿದ್ದೇವೆ. ಪ್ರತಿ ವರ್ಷನೂ ನೆಡ್ತೇವೆ. ಆದರೆ ಕೊಳೆ ರೋಗ ಬರ್ತದೆ, ಅದಕ್ಕೂ ಸೊರಗು ರೋಗ ಬರ್ತದೆ, ಬೇರುಳ ರೋಗ ಬರ್ತದೆ, ಮತ್ತು ನಾನಾ ರೋಗಗಳಿದ್ದಾವೆ. ಆದರೆ ನಮ್ಮ ವಾತಾವರಣಕ್ಕೆ ಅಷ್ಟು ಹೊಂದ್ಕೊಂಡಿಲ್ಲ ಕಾಳು ಮೆಣಸು, ಅಷ್ಟು ಚೆನ್ನಾಗಾಗಿಲ್ಲ. ಆದರೂ ಮಿಶ್ರ ಬೆಳೆಯಾಗಿ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಹಾಂ, ಅದರಿಂದ ಏನು ಮಾ ದೊಡ್ಡ ಆರ್ಥಿಕ ವ್ಯವಸ್ಥೆ ನಮ್ದೇನು ಸುಧಾರಣೆ ಆಗಲಿಲ್ಲ. ಆದರೂ ಅದನ್ನು ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಬಾಳೆಯಿಂದಾಗಿ ಅಡಿಕೆ ತಗೊಂಡು ಏನು ತೊಂದರೆ ಆಗೋದಿಲ್ಲ? ಯಾವ್ದಾದ್ರು ಒಂದು ಲಿಮಿಟ್ನಲ್ಲಿ ಇದ್ರೆ ಚಂದ. ಬಾಳೆ ಅತಿಯಾಗ್ಬಿಟ್ರೆ ತೇವಾಂಶ ಜಾಸ್ತಿ ಬೇಕು, ಅಡಿಕೆ ಮರನ ಗೊಬ್ಬರನ್ನು ಅದೇ ತಿನ್ಬಿಡ್ತದೆ. ಹಾಗಾಗಿ ಲಿಮಿಟ್ನಲ್ಲಿ ಇರಬೇಕು. ಬಾಳೆಗೆ ಪ್ರತ್ಯೇಕವಾಗಿ ಡ್ರಿಪ್ ಅನ್ನು ಕೊಟ್ಟಿದ್ರ? ಬಾಳೆಗೆ ಡ್ರಿಪ್ ಅನ್ನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ಅದ್ರ ಬೇರು ವಿಶಾಲವಾಗಿ ಹರಡ್ತದೆ. ಯಾವುದು? ಬಾಳೆದು. ಅದು ಅಡಿಕೆ ಮರಕ್ಕೆ ನೀರು ಗೊಬ್ಬರ ಕೊಟ್ಟರೆ ಅದೇ ತಗೊಳ್ತದೆ. ಅಂದರೆ 4 ಮರಕ್ಕೆ 1 ಬಾಳೆಮರದಂತೆ ನಾವು ಇಟ್ಟಿದ್ದೇವೆ, ಅಷ್ಟು ದೂರ ದೂರ ಇಟ್ಟಿದ್ದೇವೆ. ಮತ್ತು ಬಾಳೆ ಮರಕ್ಕೂ ನಾವು ಕೆಲಸ ಮಾಡಬೇಕಾಗ್ತದೆ. ಒಂದು ಮರಕ್ಕೆ ಒಂದು ಹೆಳ್ಳು ಮಾತ್ರ ಬಿಡಬೇಕು, ಉಳಿದಂಥದ್ದು ತೆಗಿಬೇಕಾಗ್ತದೆ. ಆಮೇಲೆ ಈಗ ಕಾಡು ಪ್ರಾಣಿಗಳ ಹಾವಳಿ ಹೇಗಿದೆ ನಿಮ್ಮ ತೋಟದಲ್ಲಿ? ಕಾಡು ಪ್ರಾಣಿ ಅಂದರೆ ಮಂಗಗಳ ಕಾಟ ಒಂದೇ ನಮಗಿರೋದು, ಮತ್ತು ಬಾಕಿ ಕಾಟ ಸ್ವಲ್ಪ ಕಡಿಮೆ ಇದೆ. ಬಾಕಿ ಪ್ರಾಣಿದು ಇಲ್ಲಿ ಅತಿಯಾದ ಕಾಡಿಲ್ಲ. ಈಗ ನಮ್ಮದು ಮಲೆನಾಡಿನ ಹೊರಭಾಗ ಆಗ್ತದೆ, ಹಾಗಾಗಿ ಅಷ್ಟೊಂದು ಕೋತಿಗಳ ಕಾಟ ಬಹಳ ಇದೆ. ನಾವು ಹೆದರಿಸ್ತೇವೆ, ಪಟಾಕಿ ಹೊಡೆದೇನೋ ಆಕಾಶದಲ್ಲಿ ಗುಂಡು ಹಾರಿಸಿ ಏನೋ ಹೆದರಿಸ್ತೇವೆ, ಹೋಗ್ತವೆ. ಕಾಡು ಪ್ರಾಣಿಗಳ ಜೊತೆಗೆ ಸಹಜೀವನ ಬೇಕಾಗಿದೆ. ಹೌದು ಹೌದು, ನಾವು ಯಾವಾಗಲೂ ಬಂದೂಕು ಇಟ್ಕೊಂಡು ಅವನು ಕೊಲ್ಲಕ್ಕೆ ಹೋಗುದಿಲ್ಲ, ಹೆದರಿಸ್ತೇವೆ, ಓಡಿಸ್ತೇವೆ ಅಷ್ಟೇ. ಅವು ಹೋದ್ರೂ ಮತ್ತೆ ಆ ಕಡೆ ಹೋಗ್ತವೆ, ಮತ್ತೊಂದು ವಾರ ಬಿಟ್ಟು ಬರ್ತವೆ ಅಷ್ಟೇ. ಮತ್ತೆ ಬಾಳೆ ಕೊನೆಗಳಿಗೆ ನಾವು ಚೀಲ ಕಟ್ತೇವೆ, ಹಾಂ, ಬಚಾವಾಗಲಿಕ್ಕೆ. ಎಂತಕಂದ್ರೆ ಬಂದು ಅವು ತಿನ್ನೋದಕ್ಕಿಂತ ಹೆಚ್ಚಾಗಿ ಮುರಿದು ಹಾಕೋದೇ ಜಾಸ್ತಿ. ಹಾಗಾಗಿ ಆ ಮಂಗಗಳಿಂದ ಬಾಳೆ ಕೊನೆ ಬಚಾವ್ ಮಾಡ್ಲಿಕ್ಕೆ ನಾವು ಪ್ಲಾಸ್ಟಿಕ್ ಚೀಲಗಳನ್ನು ಕಟ್ತೇವೆ. ಪ್ರತಿಯೊಂದಕ್ಕೂ ಕೂಡ ಕೊನೆಗೂ ಕೂಡ ಚೀಲ? ಹೌದು, ಪ್ರತಿ ಕೊನೆಗೂ ಕಟ್ಟಲೇಬೇಕು. ಇಲ್ಲದ್ರೆ ಅವು ಬರಬಹುದು, ಬರದೇ ಇರಬಹುದು, ನಮ್ಗೆ ಗೊತ್ತಾಗೋದಿಲ್ಲ, ಹಾಳು ಮಾಡಿಬಿಡ್ತವೆ. ಹಾಗಾಗಿ ನಾವು ಕಟ್ಕೊಂಡು ಬಾಳೆ ಕೊನೆ. ಈಗ ಅಡಿಕೆ ಹಣ್ಣಾಗಿದ್ದನ್ನು ಕೊಯ್ದು ನೀವು ಒಣಗಿಸ್ತೀರಿ, ಚಾಲಿ ಅಡಿಕೆ ಮಾಡ್ತೀರಿ, ಬೇಯಿಸುವಂತ ಸಿಸ್ಟಮ್ ಇದೆಯಾ ಇಲ್ಲಿ? ಹಾ, ಬೇಯಿಸುವಂತ ಸಿಸ್ಟಮ್ ಇದೆ. ಅಡಿಕೆಯನ್ನ ಹಸಿ ಕೊನೆಯನ್ನ, ಹೌದು, ಹಸಿ ಕೊನೆಯನ್ನ ಬೇಯಿಸಿ ಅದನ್ನು ಒಣಗಿಸಿ ಅಡಿಕೆ ರೆಡಿ ಮಾಡ್ತೇವೆ. ಅದು ಕೆಂಪಡಿಕೆ ಅಂತ ಹೇಳ್ತೇವೆ. ಕೆಂಪಡಿಕೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಇದೆ, ಆದ್ರೆ ಕೆಲಸ ಜಾಸ್ತಿ ಅದು. ಹೌದು, ಈ ಚಾಲಿಯನ್ನು ಮಾಡುವಾಗ ನಮಗೆ ಸ್ವಲ್ಪ ಕೆಲಸ ಕಡಿಮೆ ಅನ್ನಿಸ್ತಿದೆ. ಎಂತಕಂದ್ರೆ ಅದಕ್ಕೆ ಅಂತ ಸಂಸ್ಕರಣೆ ಏನಿರುವುದಿಲ್ಲ, ಕೊಯ್ದು ಒಣಸುದು ಹಾಗೂ ಮಾರಾಟ ಮಾಡೋದು. ಸ್ಟಾಕ್ ಕೂಡ ಇಟ್ಕೋಬಹುದು? ಸ್ಟಾಕ್ ಕೂಡ ಯಾವುದೋ ಇಟ್ಕೋಬಹುದು, ಅದಕ್ಕೆ ಔಷಧೋಪಚಾರ ಇದೆ, ಔಷಧೋಪಚಾರ ಇದೆ. ನಾವು ನೇರವಾಗಿ ಇಟ್ಕೊಂಡ್ರೆ 1 ವರ್ಷದೊಳಗೆ ಅಡಿಕೆ ಹಾಳಾಗೋ ಚಾನ್ಸ್ ಇರ್ತದೆ. ತೇವಾಂಶ ಜಾಸ್ತಿ ಇದ್ರೆ ನಾವು ಬೆಚ್ಚಗಿರೋ ಸ್ಥಳದಲ್ಲಿ ಅದಕ್ಕೂ ಔಷಧ ಅಂತ ಇದೆ, ಅದನ್ನ ಬೆಚ್ಚಗೆ ಮಾಡಿ ಇಟ್ಕೋಬೇಕಾಗ್ತದೆ. ರೇಟ್ ಬಂದಾಗ ಜಾಸ್ತಿ ರೇಟ್ ಬಂದ್ರೆ ಮಾರೋದು ಅಂತ ಹಾಗೆ. ಆಮೇಲೆ ಕೃಷಿಯ ಜೊತೆ ಜೊತೆಗೆ ನೀವು ಒಂದಷ್ಟು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಿ, ನಿಮ್ಮ ತೋಟಕ್ಕೆ ಬೇಕಾಗಿರುವಂತಹ ಗೊಬ್ಬರವನ್ನೆಲ್ಲ ನೀವೇ ತಯಾರು ಮಾಡ್ಕೊಳ್ತೀರಿ ಅಂತ ಹೇಳಿರಿ. ಈ ಹೈನುಗಾರಿಕೆಯ ಬಗ್ಗೆ ಸ್ವಲ್ಪ ಹೇಳಿ.

ಅಡಿಕೆ ಬೆಳೆಯಲ್ಲಿ ಯಾಂತ್ರೀಕರಣ ಅನುಭವ ಈ ಕುರಿತು ಶಿರಸಿ ತಾಲೂಕಿನ ಉಂಚಳ್ಳಿಯ ದತ್ತಗುರು ಆರ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಕರಿಬೇವಿನ ಮಹತ್ವ. ಬೇವಿನ ಸೊಪ್ಪು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯ. ನಮಗೆ ದೊರೆಯುವಂತಹ ಹಲವಾರು ಔಷಧೀಯ ಸಸ್ಯಗಳಲ್ಲಿ ಬೇವು ಸಹ ಅತ್ಯಂತ ಉತ್ತಮವಾಗಿದೆ. ಇದು ಒಳ್ಳೆಯ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣವನ್ನು ಹೊಂದಿದೆ. ಉತ್ತಮವಾದ ನೈಸರ್ಗಿಕ ಆಂಟಿಬಯೋಟಿಕ್ ಆಗಿದೆ. ಇನ್ನೊಂದು ಪ್ರಮುಖವಾದಂತಹ ಉಪಯೋಗ ಅಂತಂದ್ರೆ, ಕರಿಬೇವು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದಕ್ಕೆ ಸಹಕಾರಿ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 10-15 ಬೇವಿನ ಎಲೆಗಳನ್ನು ಮಜ್ಜಿಗೆ ಸೇರಿಸಿ ರುಬ್ಬಿ ಕುಡಿಬೇಕು. 2-3 ತಿಂಗಳುಗಳ ಕಾಲ ಮಾಡುವಂತಹದ್ದು ಒಳ್ಳೆಯದು. ಚರ್ಮದ ಸಮಸ್ಯೆಗಳ ನಿವಾರಣೆಗಾಗಿ ಬೇವು ಬಹು ಉಪಯುಕ್ತವಾಗಿದ್ದು, ಪದೇ ಪದೇ ಗುಳ್ಳೆಗಳು, ತುರಿಕೆಗಳು ಅಥವಾ ಇನ್ನಿತರ ತೊಂದರೆ ಇದ್ದಲ್ಲಿ ಬೇವಿನ ಎಲೆಯ ಪೇಸ್ಟನ್ನು ಮಾಡಿ ಚರ್ಮಕ್ಕೆ ಹಚ್ಚಬೇಕು. ಅಲ್ಲದೆ ಗ್ರೀನ್ ಜ್ಯೂಸ್ ಥೆರಪಿಯಲ್ಲಿ ಈ ಕರಿಬೇವಿನ ಬಳಕೆ ಮಾಡುವಂತಹದ್ದು ಸೋರಿಯಾಸಿಸ್ ಅನ್ನು ಕಡಿಮೆ ಮಾಡಲು ಕೂಡ ಸಹಕಾರಿ. ಗ್ಯಾಸ್ಟ್ರೈಟಿಸ್, ಅಜೀರ್ಣವನ್ನು ಹತೋಟಿ ಮಾಡಲು ಬೇವು ಸಹಕಾರಿ. ನಮ್ಮಲ್ಲಿ ಶೀತ ನೆಗಡಿ ಕಂಡು ಬರುವುದಕ್ಕೆ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳೇ ಕಾರಣವಾಗಿದ್ದು, ಆ ಸೋಂಕುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಬೇವಿನ ಸೇವನೆಯು ತಂದುಕೊಡುತ್ತದೆ. ಗ್ಯಾಸ್ಟ್ರೈಟಿಸ್ಗೆ ಕಾರಣವಾದಂತಹ ಎಚ್ ಫಿಲೋರಿ ಎನ್ನುವಂತಹ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿಲ್ಲಿಸಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡುವುದಕ್ಕೆ ಕರಿಬೇವು ಸಹಾಯ ಮಾಡುತ್ತದೆ. ಕಣ್ಣಿನ ಸಮಸ್ಯೆ ನಿವಾರಣೆಗೆ, ಮೂಗಿನಲ್ಲಿ ರಕ್ತ ಸೋರಿಕೆಯ ತಡೆಗೆ, ಹೃದಯ ತೊಂದರೆಗಳ ಹತೋಟಿಗೆ, ರಕ್ತನಾಳಗಳ ಸ್ವಾಸ್ಥ್ಯಕ್ಕೆ, ಜನನದ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ ಬೇವಿನ ಬಳಕೆ ಪರಿಣಾಮಕಾರಿ. ಸಂಬಾರ ಅಥವಾ ಪಲ್ಯಗಳಲ್ಲಿ ಹಾಕಿರುವಂತಹ ಕರಿಬೇವಿನ ಎಲೆಗಳನ್ನು ಬದಿಗೆ ತೆಗೆದು ಇಡಬೇಡಿ. ಅದನ್ನು ಚೆನ್ನಾಗಿ ಅಗೆದು ತಿನ್ನುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಇದು ನೀವು ತಿನ್ನುವ ಆಹಾರ ಜೀರ್ಣವಾಗುವುದಕ್ಕೆ ಸಹಕಾರಿಯಾಗಿದೆ. ತೆಂಗಿನಕಾಯಿಯ ಹಾಲು ಭೂಲೋಕದ ಅಮೃತ. ನಾವು ಪ್ರತಿನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಹಲವು ಅದ್ಭುತ ಔಷಧೀಯ ಗುಣವನ್ನು ಹೊಂದಿದೆ. ಸ್ವಸ್ಥ ಆರೋಗ್ಯಕ್ಕಾಗಿ ಇದರ ಸದ್ಬಳಕೆ ಕಾರಣವಾಗಬಲ್ಲದು. ಅಂತಹ ಒಂದು ವಿಶಿಷ್ಟ ಪದಾರ್ಥ ತೆಂಗಿನಕಾಯಿಯ ಹಾಲು. ಇದರ ಸೇವನೆ ಬಹಳ ಆರೋಗ್ಯದಾಯಕವಾಗಿದ್ದು ನಮ್ಮ ಹಲವಾರು ಸಮಸ್ಯೆಗಳಿಗೆ ಸಂಜೀವಿನಿಯಾಗಿ ಕೆಲಸ ಮಾಡಬಲ್ಲದು. ತೆಂಗಿನಕಾಯಿ ಸೇವನೆ ಉತ್ತಮ ಕೊಬ್ಬನ್ನು ದೇಹದಲ್ಲಿ ಉತ್ಪಾದಿಸುತ್ತದೆ. ಹೃದಯ ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ. ಮಧುಮೇಹ ಇರುವವರು ಕೂಡ ಇದನ್ನು ಸೇವಿಸಬಹುದು. ಬೊಜ್ಜನ್ನು ಸಹ ಕಡಿಮೆ ಮಾಡುತ್ತದೆ. ಮಿದುಳನ್ನು ಚುರುಕು ಮಾಡುತ್ತದೆ. ತೆಂಗಿನಕಾಯಿ ಹಾಲನ್ನು ಸೇವಿಸುವುದರಿಂದ ಕೂಡಲೇ ಇದು ದೇಹದ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ತೂಕವನ್ನು ಇಳಿಸಿಕೊಳ್ಳುವುದಕ್ಕೆ ಸಹಕಾರಿ. ಹೃದಯ ತೊಂದರೆಗಳಿಂದ ರಕ್ಷಿಸುತ್ತದೆ. ಬಿಪಿಯನ್ನು ಹತೋಟಿಗೆ ತರುವುದಕ್ಕೂ ಕೂಡ ಸಹಕಾರಿ. ತೆಂಗಿನಕಾಯಿಯ ಹಾಲು ಉತ್ತಮ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಮಧುಮೇಹಗಳಿಗೆ ಉತ್ತಮ, ಶಕ್ತಿದಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮಕ್ಕಳಲ್ಲಿಯೂ ಕೂಡ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸರ್ವತೋಮುಖ ಬೆಳವಣಿಗೆ ಇದು ಸಹಾಯ ಮಾಡುತ್ತದೆ. ಗರ್ಭಿಣಿ ಸ್ತ್ರೀಯರು ಇದನ್ನು ಹೆಚ್ಚು ಹೆಚ್ಚು ಸೇವಿಸಬಹುದು. ಲಾರಿಕ್ ಆಮ್ಲವನ್ನು ಹೊಂದಿರುವುದೇ ಅಲ್ಲದೆ ಇದರ ಸೇವನೆ ವೃದ್ಧರಲ್ಲಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಮ್ಯಾಂಗನೀಸ್ ಅಂಶ, ಕಬ್ಬಿಣ, ಮೆಗ್ನೀಷಿಯಂ, ಸೆಲೇನಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್ ಪ್ರಮಾಣವನ್ನು ಹೆಚ್ಚು ಹೊಂದಿರುವುದರಿಂದ ಇದರ ಬಳಕೆಯು ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಯೋಚಿಸಿದಾಗಲೂ ತೆಂಗಿನಕಾಯಿ ಹಾಲು ಬಹಳ ಉತ್ತಮ. ತೆಂಗಿನಕಾಯಿ ತುರಿಗೆ ಬಿಸಿನೀರನ್ನು ಹಾಕಿ ರುಬ್ಬಿ ತೆಂಗಿನಕಾಯಿ ಹಾಲನ್ನು ತಯಾರಿಸಬಹುದು. ಇಲ್ಲವಾದಲ್ಲಿ ತೆಂಗಿನಕಾಯಿ ತುರಿಗೆ ಬಿಸಿನೀರನ್ನು ಹಾಕಿ 10 ನಿಮಿಷದ ನಂತರ ಸೋಸಿದರೆ ತೆಂಗಿನಕಾಯಿ ಹಾಲು ತಯಾರಾಗ್ತದೆ. ಇದು ಹಾಗೆಯೇ ಸೇವಿಸುವುದಕ್ಕೆ ಬಹಳ ರುಚಿಕರವಾಗಿರುವುದೇ ಅಲ್ಲದೆ ಇದನ್ನು ತರಕಾರಿ ಬೇಯಿಸುವಾಗ, ಜ್ಯೂಸ್ ಮಾಡುವಾಗ, ಮಾಂಸಾಹಾರಿಗಳು ಮೀನು ಮಾಂಸವನ್ನು ಬೇಯಿಸುವಾಗ ಇದನ್ನು ಉಪಯೋಗಿಸಬಹುದು. ಇದರಿಂದಾಗಿ ಆರೋಗ್ಯ ಸುಧಾರಿಸುವುದಕ್ಕೆ ಸಹಾಯವಾಗ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಡಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೇಗಿವೆ? ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಯಲ್ಲವ್ವ ದೇವೇಂದ್ರ ಗೌಡ್ನಳ್ಳಿ ಅವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುತ್ತೀರಿ. 7:45 ಕೇಂದ್ರ ಮುಂಗಡ ಪತ್ರ ಕುರಿತ ಸಾರ್ವಜನಿಕ ಜನಾಭಿಪ್ರಾಯ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಕೇಂದ್ರ ಮುಂಗಡ ಪತ್ರ ಕುರಿತು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ನೇರ ವಿಶೇಷ ಚರ್ಚೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜುವಾಲದಿನ್ನಿ ವೆಂಕಟ ಸುರೇಶ್ ಅವರಿಂದ ಸೆಕ್ಸೋಫೋನ್ ವಾದನ. ಇದು ವಿಜಯವಾಡದ ಆಕಾಶವಾಣಿ ವಿಜಯವಾಡದ ಕೊಡುಗೆ. ನಾಳಿನ ಪ್ರಸಾರದಲ್ಲಿ 6:10 ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಚಿಂತನ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 8:30 ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ, ಪ್ರಾಯೋಜಕರು ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ. 9:00 ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ನಾಳೆ 10:30 ಕ್ರಿಷ್ ತ್ರಿಶ್ ಬೆಲ್ಟಿ ಬಾಯ್ ನಾವು ಭಾರತೀಯರು ಕಾರ್ಯಕ್ರಮ ಮೂಡಿಬರಲಿದೆ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕುರಿತ ವಿಶೇಷ ಕಾರ್ಯಕ್ರಮ. 12:05 ವನಿತಾ ವಿಹಾರ, ಭಕ್ತ ರಾಮದಾಸು ಅವರ ನವರತ್ನ ಆಧರಿಸಿದ ಸಂಗೀತ ಕಾರ್ಯಕ್ರಮ. ಪ್ರಸ್ತುತಿ ಬೆಂಗಳೂರಿನ ರಾಮಾಮೃತ ಗಾನವೃಂದ, ಅನುಪಮ ಪಂಡಿತ್ ಮತ್ತು ಸಂಗಡಿಗರು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 12:35 ಆರೋಗ್ಯ ಸಂಚಿಕೆ, ಹ್ಯೂಮನ್ ಮೆಟಾಪ್ಲೂಮೈರಸ್ HMPV ಕಾಯಿಲೆ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಹಾಗೂ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಡಾ ಪುರುಷೋತ್ತಮ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಕೀರಾ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾಹಿತಿ. 5:00 ಯಶೋವಾಣಿ ಸಾಧನೆಯ ಹೆಜ್ಜೆ ಗುರುತುಗಳು. 6:50 ಕಿಸಾನವಾಣಿಯಲ್ಲಿ ಯಕ್ಷಗಾನದ ಹಾಡುಗಳು ಪ್ರಸಂಗ ನಳದಮಯಂತಿ. ಭಾಗವಹಿಸುತ್ತಾರೆ ನಂದಳಿಕಾ ಪ್ರವೀಣ್ ಕುಮಾರ್ ರಾವ್, ಮದ್ದಳೆ ಶ್ರೀ ರತ್ನಾಕರ್ ಆಚಾರ್ಯ ಸಂತಿಕನ್ನಿ, ಚಂಡೆ ಶ್ರೀ ಗಣೇಶ ಶಿಣ್ವಿ ಶಿವಪುರ. ಕೇಳುಗರೆ, ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರು ಮಾಹಿತಿ ಪಡೆದಿರಿ. ಕೇಳಿ ಜನಪದ ಸಂಗೀತ. ಯಲ್ಲವ್ವ ದೇವೇಂದ್ರ ಗುಡ್ನಳ್ಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ ಮಾಡ್ಯಾರ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಎನ್ನಿ ಬತ್ತಿಯ ತಂದ ಪೂಜೆ ಮಾಡ್ಯಾರನ ಚಂದ ರೈತಲನ ಪೂಜೆ ಮಾಡ್ಯಾರನ ಚಂದ ನೋಡು ಈಟಲ್ಲನ ಪೂಜೆ ಮಾಡ್ಯಾರನ ಚಂದ ಚಂದ್ರ ಬಳಿಯ ಹರಿಯನ ಕೋಲ ಹರಿ ಚಂದ್ರ ಕನವಿಲ ಬರದೈತೆ ಕೋಲ ಕಾಡಿ ಗಚ್ಚಿ ಕಂದಗ ಮಲಿ ಕೊಡತಿ.